ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:50 ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕಾಫಿ ತೋಟದಲ್ಲಿ ಬಾಳೆ ಕಿತ್ತಳೆ ಬೆಳೆದುಕೊಂಡಿರುವ ಸೋಮರ್ಪೇಟೆ ತಾಲೂಕು ಕಿರಂಗಂದೂರು ಗ್ರಾಮದ ಸಿಂಗೂರಿ ಎಂ ಹರೀಶ್ ಅವರೊಡನೆ ಸಂದರ್ಶನ ಕೇಳುವಿರಿ. ಕಾಫಿ ಬೆಳೆಗಾರರೇ, ರೈತ ಬಂಧುವರೇ, ಪ್ರತಿ ಬೆಳೆಯಲ್ಲೂ ಕೀಟ ಮತ್ತು ರೋಗಗಳ ಹಾನಿಯನ್ನ ನಾವು ಕಾಣಬಹುದು. ಎಂಥ ಬೆಳೆಯಾದ್ರೂ ಅದಕ್ಕೆ ಒಂದೋ ಎರಡೋ ಕೀಟಗಳು ಇಲ್ಲವೇ ರೋಗಗಳು ಹಾನಿ ಮಾಡುವುದಿದೆ. ಬಹಳ ಗಟ್ಟಿ ಬೆಳೆ, ಒರಟು ಬೆಳೆ ಅನ್ನುವ ಬೆಳೆಗೂ ಸಹ ಕೀಟ ರೋಗಗಳ ಬಾಧೆಯು ಕಾಣಿಸೋದಿದೆ. ಕಾಫಿ ಅಷ್ಟೇನು ಸೂಕ್ಷ್ಮವಾದ ಬೆಳೆಯಲ್ಲ. ಎಷ್ಟೋ ಸಾರಿ ಅತಿ ಮಳೆಗೂ ಕಾಫಿ ನಲುಗೋದಿಲ್ಲ. ಮಳೆ ಇಲ್ಲದಿದ್ರೂ ಬರ ಬಂದ್ರೂ ಗಿಡ ಸಂಪೂರ್ಣವಾಗಿ ಒಣಗಿ ಹೋಗೋದಿಲ್ಲ. ಮಲೆನಾಡಿಗೆ ಹೊಂದಿಕೊಂಡಿರುವ ಬೆಳೆ ಇದು. ಅರೇಬಿಕಾ ಒಂದು ರೀತಿಯಲ್ಲಿ ರೋಬಸ್ಟಕ್ಕಿಂತ ಗುಣದಲ್ಲಿ ಮುಂದು. ಕಾಫಿಯ ಸುವಾಸನೆಯಲ್ಲಿ ಅರೇಬಿಕದ್ದು ಒಳ್ಳೆ ಹೆಸರು. ಅರೇಬಿಕಕ್ಕೆ ನೀರು ಕೊಡಲಿದ್ರೂ ಗಿಡಗಳು ಬದುಕ್ತವೆ. ಕಮ್ಮಿ ಕಾಳಜಿಯಲ್ಲೂ ಅರೇಬಿಕಾ ಕಾಯಿ ಕೊಡುತ್ತೆ, ಇಳುವರಿಯನ್ನು ನೀಡುತ್ತೆ. ಒಂದರ್ಥದಲ್ಲಿ ಅರೇಬಿಕಾ ಒರಟು ಬೆಳೆನೆ. ರೋಬಸ್ಟಕ್ಕೆ ನೀರಿಲ್ಲದೆ ಹೋದ್ರೆ, ಕಾಳಜಿಯನ್ನ ತೆಗೆದುಕೊಳ್ಳದೆ ಹೋದ್ರೆ ಅಷ್ಟೊಂದು ಚೆನ್ನಾಗಿ ಇಳುವರಿ ಸಿಗ್ಲಿಕ್ಕಿಲ್ಲ. ಮಣ್ಣಿನ ಫಲವತ್ತತೆ ಚೆನ್ನಾಗಿರಬೇಕು, ಬಿಸಿಲು ಉತ್ತಮವಾಗಿ ಬೀಳಬೇಕು, ಗಿಡ ಕಪಾತನ್ನ ಚೆನ್ನಾಗಿ ಮಾಡಬೇಕು. ಹೀಗೆ ಎರಡ್ ಮೂರು ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡಿದ್ರೆ ಮಾತ್ರ ರೋಬಸ್ಟದಲ್ಲಿ ಇಳುವರಿ ಸಾಧ್ಯ. ಅರೇಬಿಕಾ ಮತ್ತು ರೋಬಸ್ಟವನ್ನ ಕೊಡಗು ಜಿಲ್ಲೆಯಲ್ಲಿ ಬೆಳೆಯಲಾಗ್ತಾ ಇದೆ. ಈಚಿನ ವರ್ಷಗಳಲ್ಲಿ ಅರೇಬಿಕಾ ಕಾಫಿಯ ಪ್ರಮಾಣ ಕಮ್ಮಿ ಆಗ್ತಾ ಇದೆ, ರೋಬಸ್ಟದ್ದು ಹೆಚ್ಚಾಗ್ತಾ ಇದೆ. ಕಾರಣ, ಅರೇಬಿಕಾವನ್ನ ಬೆಳೆಸೋ ಸಲುವಾಗಿ ಖರ್ಚು ಹೆಚ್ಚು ಬರುತ್ತೆ, ವಿಶೇಷವಾಗಿ ಕಾಂಡ ಕೊರಿಯ ಕೀಟ ಹಾನಿ ಮಾಡುತ್ತೆ, ಕಾಳಜಿನೂ ಹೆಚ್ಚು ಬೇಕಾಗ್ತದನ್ನೋ ದೃಷ್ಟಿಯಲ್ಲಿ ರೋಬಸ್ಟವನ್ನ ಬಹಳ ಜನ ಹಾಕಿರೋದಿದೆ. ಕಾಂಡ ಕೊರಿಯ ಕೀಟ ಬಹಳ ವರ್ಷಗಳಿಂದ ಅರೇಬಿಕಾ ಕಾಫಿಗೆ ಸೀಮಿತ ಮಾಡಿಕೊಂಡಿತ್ತು ತನ್ನ ಹಾನಿಯನ್ನ. ಈಚಿನ ವರ್ಷಗಳಲ್ಲಿ ಅಲ್ಲಲ್ಲಿ ರೋಬಸ್ಟ ಕಾಫಿಗೂ ಈ ಕೀಟ ತೊಂದರೆ ಕೊಡ್ತಾ ಇದೆ ಅಂತ ಅನ್ಕೊಂಡು ಹೇಳಲಾಗ್ತಾ ಇದೆ. ಕಾಂಡ ಕೊರಿಯ ಕೀಟ ಕಾಫಿಯ ಕಾಂಡಕ್ಕೆ ಮಾತ್ರ ಸೀಮಿತ. ಇದು ಹಣ್ಣನ್ನ ತಿನ್ನಲ್ಲ, ಕಾಯಿಗಳಿಗೂ ಸಮಸ್ಯೆ ಮಾಡೋದಿಲ್ಲ, ಎಲೆಗಳನ್ನು ಮುಟ್ಟೋದಿಲ್ಲ. ಏನೇ ಇದ್ರೂ ಕಾಂಡದ ಮೇಲೆ ಮೊಟ್ಟೆಗಳನ್ನಿಡುತ್ತೆ. ಮೊಟ್ಟೆಗಳು ತಂತಾನೆ ಮರಿಯಾಗಿ ನಿಧಾನಕ್ಕೆ ಒಳಗಡೆ ಪ್ರವೇಶ ಮಾಡಿ ಕಾಂಡವನ್ನ ಕೊರೆತ ಕೊರೆತ ಒಳಗಡೆ ಇರುವ ಪದಾರ್ಥವನ್ನ ತಿಂದು ಗಿಡವನ್ನ ಹಾಳು ಮಾಡ್ತವೆ. ಒಂದೊಂದು ಕಾಂಡ ಕೊರೆಯೋ ಕೀಟ 100-120 ಮೊಟ್ಟೆಗಳನ್ನ ಇಡೋದಿದೆ. ಆದರೆ ಕಾಂಡ ಕೊರೆಯೋ ಕೀಟಕ್ಕೂ ವೈರಿಗಳಿದವೆ, ಶತ್ರುಗಳಿದವೆ. ಬಿಸಿಲು ಹೆಚ್ಚಿಗಿರುವ ಅರೇಬಿಕಾ ತೋಟಗಳಲ್ಲಿ ಕಾಂಡ ಕೊರೆಯೋ ಕೀಟ ಬಹಳ ಸುಖವಾಗಿ ಬೆಳೀತತೆ. ವಿಚಿತ್ರ ನೋಡಿ, ಅಂದರೆ ಅರೇಬಿಕಾ ಮತ್ತು ರೋಬಸ್ಟವನ್ನ ಬೆರೆಸಿರುವ ಪ್ರದೇಶ. ಕೇಳುಗರೆ, ಪ್ರಕಟಿಸಿದ ಕಾರ್ಯಕ್ರಮಕ್ಕೆ ಬದಲಾಗಿ ಈಗ ಕಾಫಿ ಬೆಳೆಯಲ್ಲಿ ಹಾನಿ ಮಾಡುವ ಕಾಂಡಕೊರಕ ಕೀಟದ ಹತೋಟಿ ಬಗ್ಗೆ ಸಲಹೆಗಳನ್ನು ನೀಡುತ್ತಾರೆ ಚಟ್ಟಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ಬಿವಿ ರಂಜಿತ್ ಕುಮಾರ್. ಕಾರ್ಮಿಕರ ಸಮಸ್ಯೆ ಮತ್ತೆ ಬೆಳೆ ಕುಸಿತ, ಈ ಮೂರು ಕಾರಣಗಳಿಂದ ಅರೇಬಿಕಾ ಬೆಳೆಗಾರರು ಸಂಕಷ್ಟ ಅನುಭವಿಸಿದ್ದು ಈಗ ರೋಬಸ್ಟ್ ಆಗಿ ಅವರು ಬೆಳೆನ ಪರಿವರ್ತಿಸ್ತಾ ಇದ್ದಾರೆ. ಆದ್ದರಿಂದ ನಾವು ಬೆಳೆಗಾರ ಒಂದು ಗಮನದಲ್ಲಿಟ್ಟುಕೊಂಡು, ಸಮಸ್ಯೆ ಇದ್ದೇ ಇರುತ್ತೆ ಯಾವಾಗಾದ್ರೂ, ಆದರೆ ಈಗ ರೋಬಸ್ಟ್ ಬೆಳೆಗಾರರು ಅದರಲ್ಲಿ ಕೆಲಸ ಕಮ್ಮಿ ಮತ್ತೆ ಲಾಭನೂ ಜಾಸ್ತಿ ಇದೆ ಅಂತ ಎಲ್ಲರೂ ಇದ್ ಮಾಡ್ತದೆ, ಮುಂದೆ ಬರತಕ್ಕಂತ ಪರಿಣಾಮವನ್ನು ಈಗಲೇ ನಾವು ಎಚ್ಚೆತ್ತುಕೊಂಡು ಈಗ ಬೆಳೆ ಕುಸಿತ ಆದ್ರೂ ಬಿಳಿ ಕಾಂಡ ಕೊರಕ ಇದ್ರೂ ಕಾರ್ಮಿಕರ ಸಮಸ್ಯೆ ಇದ್ರು ನಾವು ಹೆಚ್ಚು ಒತ್ತನ್ನು ಅರೇಬಿಕಾಗೆ ಕೊಡಬೇಕಾಗುತ್ತೆ. ಶೇಕಡ 60% ನಾವು ಅರೇಬಿಕಾಗೆ ನೆರಳನ್ನು ಇಡಬೇಕು ಅಂತ ಹೇಳ್ತೀವಿ. ರೋಬಸ್ಟಾಗೆ 30-35% ಇಡಬೇಕು ಅಂತ ಹೇಳ್ತೀವಿ. ಬಟ್ ಏನ್ ಮಾಡ್ತಾ ಇದ್ರೆ ಎಲ್ಲ ಪರಿವರ್ತಿಸೋದ್ರಿಂದ ನೆರಳನ್ನು ನಾವು ಕಮ್ಮಿ ಮಾಡ್ತಾ ಹೋಗ್ತಾ ಇರ್ತೀವಿ. ಅದು ಏನಾಗುತ್ತೆ, ಮುಂದಿನ ಪ್ರಮಾಣದಲ್ಲಿ ಇನ್ನ ಮಳೆ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಎರಡು ತರನು ನಾವು ದುಷ್ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತದೆ. ನಿಜ, ರೋಬಸ್ಟಕ್ಕೆ ಕೆಲಸ ಅಷ್ಟೊಂದಿಲ್ಲ, ಮತ್ತೆ ಬಹಳ ಸುಲಭವಾಗಿ ಇಳುವರಿಯನ್ನ ಪಡ್ಕೊಳ್ಬಹುದು ಅಂತ ಅನ್ಕೊಂಡು ಎಷ್ಟೋ ಜನ ಇವತ್ತು ರಾಜ್ಯದಲ್ಲಿ ಬರೀ ಕೊಡಗು ಜಿಲ್ಲೆಯಲ್ಲ, ಹಾಸನ ಚಿಕ್ಕಮಗಳೂರು ಜಿಲ್ಲೆಗಳಲ್ಲೂ ಆ ಕಡೆ ಗಮನ ಹರಿಸಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಒಂದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಅನ್ಕೊಂಡು ಅವರಿಗೂ ಗೊತ್ತಿದೆ, ಆದ್ರೆ ಅನಿವಾರ್ಯ ಅಂತ ಅನ್ಕೊಂಡು ರೋಬಸ್ಟಾ ಬೆಳೆಯನ್ನ ಸ್ವೀಕರಿಸಲಿಕ್ಕೆ ಹೊರಟಿದ್ದಾರೆ. ಈಗಾಗಲೇ ದೂರ ಕ್ರಮಿಸಿಬಿಟ್ಟಿದ್ದಾರೆ. ಅರೇಬಿಕಾ ನಮ್ಮ ನಾಡಿನ ಪ್ರಮುಖವಾದ ಕಾಫಿ ಜಾತಿ, ಮತ್ತು ಪರಿಸರಕ್ಕೂ ಒಳ್ಳೇದು. ಮುಂದೊಂದು ದಿನ ಅರೇಬಿಕಕ್ಕೆ ಒಂದು ಒಳ್ಳೆ ಬೇಡಿಕೆ ಬರುತ್ತೆ, ಮತ್ತೆ ಒಳ್ಳೆ ಬೆಲೆ ಸಿಗುತ್ತೆ ಅಂತ ಅನ್ಕೊಂಡು ಹೇಳಲಾಗ್ತಾ ಇದೆ. ಅರೇಬಿಕಾ ಕಾಫಿಗೆ ಕಾಂಡಾ ಕೊರಿಯೋ ಕೀಟ ಬಹಳ ಸಹಜವಾಗಿ ಕಾಣ್ತಾ ಇತ್ತು. ಹತೋಟಿ ಮಾಡಿಕೊಂಡು ಚೆನ್ನಾಗಿ ತೋಟವನ್ನು ನಿರ್ವಹಣೆ ಮಾಡಿಕೊಂಡು ಹೋಗಿರೋರು ಇದ್ದಾರೆ. ಇತ್ತೀಚೆಗೆ ರೋಬಸ್ಟಕ್ಕೂ ಕಾಣಿಸ್ಕೊಳ್ತಾ ಇದೆ ಅಲ್ಲಲ್ಲಿ ಅಂತ ಅನ್ಕೊಂಡು ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೇಳಿ ಸರ್. ಅದಕ್ಕೆ ನಾವು ಈಗ ಅರೇಬಿಕಾಗೆ ಇಂದಿನ ಕಾಲದಲ್ಲಿ ಯಾವ ತರ ಪದ್ಧತಿ ಇತ್ತು ಅದೇ ತರನು ಬಿಳಿ ಕಾಂಡಕರುಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಹೋಗ್ತಾ ಇದ್ರು. ಬಟ್ ಹವಾಮಾನ ವೈಪರೀತ್ಯದಿಂದ ಈ ಬಿಳಿ ಕಾಂಡ ಕೊರಕನು ಜಾಸ್ತಿ ಆಗ್ತಾ ಇದೆ. ಆದ್ರೂ ನಾವು ಅದನ್ನ ಉಳಿಸ್ಕೋಬೇಕಾದ ಪರಿಸ್ಥಿತಿಯಲ್ಲಿ ಕೆಲವೊಂದು ಹತೋಟಿ ಕ್ರಮಗಳು ನಾವು ಮಾಡಲೇಬೇಕಾಗುತ್ತದೆ. ಅದನ್ನ ನಾವು ಯಾವ್ದ್ರಿಂದ ತಪ್ಪಿಸಕ್ಕಾಗಲ್ಲ. ಅದರಿಂದ ನಾವು ಮೊದಲನೇದಾಗಿ ಏನ್ ಮಾಡಬೇಕು, ಅದ್ರ ಜೀವನ ಚರಿತ್ರೆಯನ್ನು ನಾವು ತಿಳ್ಕೋಬೇಕು. ಅದು ಯಾವ ಸಮಯದಲ್ಲಿ ಬರುತ್ತೆ, ವರ್ಷದಲ್ಲಿ ಎಷ್ಟು ಸಲ ಬರುತ್ತೆ, ಅದಕ್ಕೆ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವ ತರ ಹತೋಟಿ ಕ್ರಮಗಳನ್ನ ನಾವು ತಗೋಬೇಕು. ಮೊದಲನೇದಾಗಿ ಇದು ವರ್ಷದಲ್ಲಿ 7 ಸಲ ಬರುತ್ತೆ. ಮೊದಲನೇದು ಏಪ್ರಿಲ್ ಮತ್ತು ಮೇ ನಲ್ಲಿ ಬರುತ್ತೆ, ಮತ್ತೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ. ಆ ತಿಂಗಳಲ್ಲಿ ಈ ಚಿಟ್ಟೆ ಅನ್ನೋದು ಅಂದ್ರೆ ಕೀಟ ಅಂತೀವಲ್ಲ, ಆ ಚಿಟ್ಟೆ ಹೊರಗಡೆ ಬಂದು ಮೊಟ್ಟೆ ಇಟ್ಟು ಅದರ ಸಂತತಿಯನ್ನು ಮುಗಿಸಿ ಮತ್ತೆ ಅದು ಹೋಗುತ್ತೆ. ಅದೇ ತರ ವರ್ಷದಲ್ಲಿ 7 ಸಲ ಬಂದಾಗ ಏಪ್ರಿಲ್ ಮೇ ನಲ್ಲಿ ಬಂದು ಮೊಟ್ಟೆ ಇಡುತ್ತೆ ಮತ್ತೆ ಮುಗಿಯುತ್ತೆ. ಅದೇ ತರ ಅಕ್ಟೋಬರ್ ನವೆಂಬರಲ್ಲೂ ಅದೇ ತರ ಮಾಡುತ್ತೆ. ಅದಕ್ಕೆ ನಾವು ಏನ್ ಮಾಡಬೇಕು ಮುಂಚಿತ ಕ್ರಮವಾಗಿ, ಅದರಲ್ಲಿ ಸುಮಾರು ಸಮಗ್ರ ಕೀಟ ನಿರ್ವಹಣೆ ಅಂತೀವಿ. 3-4 ತರ ಹಂತಗಳಿದಾವೆ. ಒಂದು ಕಲ್ಚರಲ್ಲು, ಮೆಕ್ಯಾನಿಕಲ್, ಬಯಲಾಜಿಕಲ್ ಮತ್ತೆ ಪೆರ್ಮೋನ್ ಟ್ರಾಪ್ಸ್ ಅಂತ. ಈ ತರ ಹಂತದಲ್ಲಿ ನಾವು ಈ ಕೀಟವನ್ನು ನಿಯಂತ್ರಣ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಏನ್ ಮಾಡಬೇಕು, ನಾವು 60% ನೆರಳು ಅರೇಬಿಕಾ ತೋಟಕ್ಕೆ ಕಾಪಾಡ್ಕೋಬೇಕು. ಅದರಲ್ಲಿ 2 ತರ ಇದೆ, ಮೊದಲನೇ ಹಂತ ಮತ್ತು 2ನೇ ತರ ಅಂತ. ನೆರಳನ್ನು ನಾವು ಯೂನಿಫಾರ್ಮ್ ಆಗಿ ನಾವು ನೆರಳನ್ನು ಕಾಪಾಡಿದ್ರೆ 80% ನಾವು ಈ ಬಿಳಿ ಕಾಂಡ ಕರ್ಕವನ್ನು ಹತೋಟಿಯಲ್ಲಿ ಇಡಬಹುದು. ಒಂದನೇ ಹಂತ. ಮತ್ತೆ 2ನೇದು ಅಂದ್ರೆ ಬೋರರ್ ಹುಡುಕುವುದು. ಬೋರರ್ ಯಾವಾಗ ಹುಡುಕ್ಬೇಕು, ನಾವು ಕೀಟ ಹಾರಾಟ ಕಾಲಕ್ಕೆ ಮುಂಚೆನೆ ನಾವು ಮಾರ್ಚ್ ತಿಂಗಳಲ್ಲಿ ಹುಡುಕಿ ಆ ಗಿಡಗಳನ್ನೆಲ್ಲ ಕಿತ್ತು ಸುಟ್ಟು ನಾವು ಆ ಸಂತತಿಯನ್ನ ನಾಶ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಹೊಸ ಗಿಡಗಳಿಗೆ ಬರದಂಗೆ ನಾವು ತಡಿಬಹುದು. ಸೆಪ್ಟೆಂಬರ್ ತಿಂಗಳಲ್ಲೂ ನಾವು ಇದೇ ತರನೇ ನಾವು ಬೋರ್ ಅನ್ನು ಹುಡುಕಿ ತೆಗೆದು ಪ್ರತಿ ವರ್ಷನೂ ಬೋರರ್ ಅನ್ನು ಹುಡುಕ್ತಾನೆ ಇರಬೇಕು. ಈ ತರ ಹುಡುಕೋದ್ರಿಂದ ನಮ್ಗೆ ಸಂತತಿಯನ್ನು ಕಮ್ಮಿ ಮಾಡಬಹುದು. ಅದಾದ ನಂತರ ನಾವು ಏನ್ ಮಾಡಬೇಕು, ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಮೊದಲನೇ ವಾರ ಇಲ್ಲ 2ನೇ ವಾರದಲ್ಲಿ ರಾಸಾಯನಿಕ ಔಷಧಿ ಆಗ್ಲಿ ಇಲ್ಲ ನಮ್ಮ ಫೆರ್ಮೋನ್ ಮೋಹಕ ಬಲ ಅಂತೀವಿ ಅಂತ ಇದೆಲ್ಲ ನಾವು ಅಳವಡಿಸಿಕೊಂಡು ಬೋರರ್ ಅನ್ನು ನಾವು ನಿಯಂತ್ರಣ ಮಾಡಬೇಕು. ಫೆರ್ಮೋನ್ ಟ್ರಾಪ್ಸ್ ಅಂದ್ರೆ ಮೊದಲು ನಾವು ಮಾರ್ಚ್ ತಿಂಗಳ ಕೊನೆಯ ಭಾಗದಲ್ಲಿ 1 ಎಕರೆಗೆ 10 ಅಂತ ನೀವು 20x20x ಡಿಸ್ಟೆನ್ಸ್ ಅಲ್ಲಿ ಚಾಲ್ ಮಾಡಿದ್ರೆ ಈ ಚಿಟ್ಟೆಯನ್ನು ನಾವು ಕಂಟ್ರೋಲ್ ಅಲ್ಲಿ ಇಡಬಹುದು. ಮತ್ತೆ ಮಾನಿಟರಿಂಗ್ ಮಾಡಬಹುದು, ಅಂದ್ರೆ ನಮ್ಗೆ ಈ ಕೀಟ ಹಾರಾಡುವ ಸಮಯ ಆಗಿದೆ, ನಾವು ಅದಕ್ಕೆ ಬೇರೆ ರಾಸಾಯನಿಕ ಆಗ್ಲಿ ಬೇರೆ ಯಾವ್ದೋ ತರದ ಕಂಟ್ರೋಲ್ ಮೆಜರ್ಸ್ ತಗೋಬಹುದು ಅಂತ ಒಂದು ಇದು ಮಾಡಬಹುದು. ಸೆಪ್ಟೆಂಬರ್ ತಿಂಗಳಲ್ಲೂ ಅದೇ ತರನೇ ನಾವು ಮೋಹಕ ಬಲೆಯನ್ನು ಹಾಕಬೇಕು. ಸಪೋಸ್ ಇದು ಹಾಕಕ್ ಆಗಿಲ್ಲ ಅಂದವರು ಈಗ ಏಪ್ರಿಲ್ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ರಾಸಾಯನಿಕ ಔಷಧಿಯನ್ನು ನಾವು ಸಿಂಪರಣೆ ಮಾಡಬೇಕಾಗುತ್ತೆ ಗಿಡಗಳಿಗೆ. ಒಂದು ರಾಸಾಯನಿಕ ಔಷಧಿ ಅಂದ್ರೆ ಅದು ಕ್ಲೋರೋಪೈರಿಪಸ್ ಅಂತೀವಿ, 20 EC ಇದೆ. ಮತ್ತೆ ಇನ್ನೊಂದು ಔಷಧಿ ಕ್ಲೋರೋಪೈರಿಪಸ್ 50 EC ಪ್ಲಸ್ ಸೈಪರ್ಮೆಥಿನ್ 5 EC ಅಂತ ಒಂದು ಕಾಂಬಿನೇಷನಲ್ ಪ್ರಾಡಕ್ಟ್ ಬರುತ್ತೆ. ಕ್ಲೋರೋಪೈರಿಪಸ್ 20 EC ನ ನಾವು 600 mL/bbl ಗೆ ಪ್ಲಸ್ ಅಂಟು ದ್ರಾವಣ 200 mL ಅದಕ್ಕೆ ಎರಡು ಮಿಕ್ಸ್ ಮಾಡಿ ನಾವು ಕಾಂಡಕ್ಕೆ ಮತ್ತು ರೆಕ್ಕೆಗಳಿಗೆ ಸಿಂಪರಣೆ ಮಾಡೋದ್ರಿಂದ ಈ ಕೀಟ ಇಡತಕ್ಕಂತ ಮೊಟ್ಟೆಗಳು ಮತ್ತು ಮರಿಗಳನ್ನು ನಾವು ನಾಶ ಮಾಡಬಹುದು. ಮತ್ತೆ ಹೊಸ ಮೊಟ್ಟೆ ಇಡದಂಗೆ ಅದನ್ನ ನಾವು ತಡೆಗಟ್ಟಬಹುದು. ಈ ತರ ನಮ್ಗೆ 2 ಅನುಕೂಲ ಇರುತ್ತೆ. ಯಾವಾಗ, ಏಪ್ರಿಲ್ ಮೊದಲನೇ ವಾರ ಇಲ್ಲ 2ನೇ ವಾರದಲ್ಲಿ ನಾವು ಸಿಂಪರಣೆ ಮಾಡಿ ಮುಗಿಸಿದ ನಂತರ ಮಾತ್ರ ಈ ತರ ನಾವು ಕೀಟನ ನಿಯಂತ್ರಣ ಮಾಡಬಹುದು. ಅದೇ ತರ ಸೆಪ್ಟೆಂಬರ್ ಅಲ್ಲಿ ಬೋರರ್ ಗಿಡಗಳನ್ನು ಹುಡುಕಿ ತೆಗೆದಾದ್ಮೇಲೆ ಅಕ್ಟೋಬರ್ ತಿಂಗಳಲ್ಲಿ ನಾವು ಮೊದಲನೇ ವಾರ ಇಲ್ಲ 2ನೇ ವಾರದಲ್ಲಿ ಕ್ಲೋರೋಪೈರಿಪಸ್ 20 EC 600 mL/bbl ಗೆ ಪ್ಲಸ್ ಅಂಟು ದ್ರಾವಣ 200 mL ಅದನ್ನ ಎರಡು ಮಿಕ್ಸ್ ಮಾಡಿ ನಾವು ಮೈನ್ ಕಾಂಡಕ್ಕೆ ಮತ್ತು ರೆಕ್ಕೆಗೆ ಸಿಂಪರಣೆ ಮಾಡೋದ್ರಿಂದ ಸತತ ಪ್ರತಿ ವರ್ಷನೂ ನಾವು ಈ ತರ ನಿಯಂತ್ರಣ ಕ್ರಮ ಮಾಡೋದ್ರಿಂದ ಈ ಬೋರರ್ ಅನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೋಬಹುದು. ರಂಜಿತ್ ಕುಮಾರ್ ಅವರೇ ಹೇಳಿ, ಈಗ ನೀವು ಕಂಡಂತೆ ಕೊಡಗಿನ ಕಾಫಿ ಬೆಳೆಯುವ ಪ್ರದೇಶದಲ್ಲಿ 1 ಎಕರೆಗೆ ಸರಾಸರಿ ಎಷ್ಟು ಗಿಡಗಳು ಈ ಕಾಂಡಾಕೊರೆಯ ಕೀಟಕ್ಕೆ ಬಲಿ ಆಗ್ತದವೆ? ಸರಾಸರಿ ಎಲ್ಲರೂ ನೆರಳನ್ನು ಶೇಕಡಾ 60% ಇಟ್ಟುಕೊಂಡು ಮತ್ತೆ ಬೋರರ್ ಅನ್ನು ಸರಿಯಾಗಿ ಸಮಯದಲ್ಲಿ ಹುಡುಕಿ ನಾವು ಹೇಳಿದಕ್ಕಂತ ಯಾವ್ದಾದ್ರು ಒಂದು 2-3 ಕ್ರಮಗಳನ್ನು ಅನುಸರಿಸಿಕೊಂಡು ಹೋಗ್ತಾ ಇರೋರು ಅಂತ ತೋಟಗಳಲ್ಲೂ ಕೂಡ ಎಕರೆಗೆ 10-15 ಬೋರರ್ ಗಿಡಗಳನ್ನು ಸಿಗ್ತಾ ಇದಾವೆ. ಬಟ್ ಈ ತರ ಯಾರು ಕ್ರಮ ಪಾಲಿಸದೆ ಇದ್ದಲ್ಲಿ 100-200 ಗಿಡಗಳು ಒಂದು ಎಕರೆಯಲ್ಲಿ ಸಿಗ್ತಾ ಸಂಭವ ಇದೆ. ಸರಾಸರಿ ನಮ್ಗೆ 1-20 ಗಿಡ ಅಂತೂ ಸಿಗ್ತಾನೆ ಇರ್ತವೆ. ಸರಿಯಾಗಿ ಹತೋಟಿ ಕ್ರಮಗಳು ಮಾಡದೇ ಇದ್ದವರು ಶೇಕಡಾ 70% ಈ ಕೀಟವನ್ನು ನಾವು ನೋಡ್ತಾ ಇದೀವಿ. ಕಾಂಡ ಕೊರಿಯ ಕೀಟಕ್ಕೆ ಗಿಡ ಬಲಿ ಆಯ್ತಂದ್ರೆ ಹೋಗ್ತು, ಅದರ ಆಯುಷ್ಯ ಮುಗಿತು, ಮತ್ತೆ ಫಸಲನ್ನು ಪಡೀಲಿಕ್ಕೆ ಆಗುದಿಲ್ಲ. ರೋಗ ಬಂದ್ರೆ ಮತ್ತೆ ಅದು ಮುಂದಿನ ವರ್ಷ ನಿರ್ವಹಿಸಿಕೊಂಡು ಮತ್ತೆ ಫಸಲನ್ನ ಪಡ್ಕೊಳ್ಬಹುದು. ಹಾಗಾಗಿ ಕಾಂಡ ಕೊರಿಯ ಕೀಟಕ್ಕೆ ಬಲಿಯಾಗೋದಕ್ಕಿಂತ ಮುಂಚಿತವಾಗಿ ನಾವು ಗಮನಿಸಿಕೊಂಡು ಗಿಡವನ್ನು ಕಾಪಾಡಿಕೊಂಡ್ರೆ ಒಳ್ಳೆಯದು. 3-4 ವರ್ಷಗಳ ಗಿಡ ಹೋಯ್ತಂದ್ರೆ ಮತ್ತೆ 3-4 ವರ್ಷಗಳ ಕಾಲ ಕಾಯಬೇಕು. ಇನ್ನು ಕಾಂಡ ಕೊರೆಯ ಕೀಟ ಸಣ್ಣ ಗಿಡ, ದೊಡ್ಡ ಗಿಡ, ವಯಸ್ಸಾದ ಗಿಡ, ಯಾವ ಗಿಡಗಳನ್ನು ಇಷ್ಟಪಟ್ಟು ಹಾನಿ ಮಾಡ್ತವೆ? ಇಂಥ ಗಿಡ ಅಂತಾನೇನಿಲ್ಲ ಇದಕ್ಕೆ. ಈ ಬಿಳಿ ಕಾಂಡ ಕೊರಕೆ ಏನಂದ್ರೆ ಎಲ್ಲೆಲ್ಲಿ ಬಿಸಿಲು ಹೊಡಿತಾ ಇರುತ್ತೋ, ನಮ್ಮ ತೋಟದಲ್ಲಿ ಯಾರು ನೆರಳು ಸರಿಯಾಗಿ ಭಾಗದಲ್ಲಿ ಇಟ್ಟಿರಲ್ವೋ, ಎಲ್ಲಿ ಬಿಸಿಲಿರುತ್ತೋ ಅಂತ ಕಡೆ ಈ ಕೀಟ ಬಂದು ಅದ್ರ ಮೊಟ್ಟೆ ಇಟ್ಟು ಅದ್ರ ಗಿಡಗಳನ್ನ ನಾಶ ಮಾಡುತ್ತೆ. ಯಾಕಂದ್ರೆ ಇದು ಚಿಕ್ಕ ಗಿಡ ದೊಡ್ಡ ಗಿಡ ಅಂತ ಇದಕ್ಕೆ ಏನು ಡಿಫ್ರೆನ್ಸ್ ಇರಲ್ಲ. ಅದಕ್ಕೆ ಮೊಟ್ಟೆ ಇಡಬೇಕು, ಎಲ್ಲಿ ಬಿಸಿಲಿರುತ್ತೋ ಅಲ್ಲಿ ಆಕ್ಟಿವ್ ಆಗಿರುತ್ತೆ. ಮತ್ತೆ ಇದು ಒಂದು ಕೀಟ ಬಂದು 100-120 ಮೊಟ್ಟೆ ಇಡುತ್ತೆ. ಅದಕ್ಕೆ ನಿಗದಿತ ಪ್ರಮಾಣದಲ್ಲಿ ಇಂಥ ಗಿಡನೇ ಬೇಕು ಇಂಥದ್ದೇನೇನಿಲ್ಲ. ಅದಕ್ಕೆ ಎಲ್ಲಿ ಆಹಾರ ಸಿಗುತ್ತೋ ಅಲ್ಲೆಲ್ಲ ಇಟ್ಟು ಅಂತ ಗಿಡಗಳನ್ನೆಲ್ಲ ನಾಶ ಪಡಿಸ್ತಾ ಇರುತ್ತೆ. ಇದು ರೋಬಸ್ಟ ಕಾಫಿ ಬೆಳೆಯುವ ತೋಟಗಳಲ್ಲಿ ಹೇಗೆ ಇದರ ಹಾನಿಯನ್ನ ನೀವು ಗಮನಿಸಿದಿರಿ? ನಾನು ಮೊದಲೇ ಹೇಳಿದಂಗೆ 70 ಭಾಗ ಅರೇಬಿಕಾ ಇತ್ತು, 30 ಭಾಗ ರೋಬಸ್ಟ್ ಆಯ್ತು. ಇಂದಿನ ಪರಿಸ್ಥಿತಿಯಲ್ಲಿ ಈಗ ರೋಬಸ್ಟ 70 ಭಾಗ ಹೋಗಿದೆ, ಅರೇಬಿಕಾ 30 ಭಾಗಕ್ಕೆ ಬಂದಿದೆ. ಯಾಕಂದ್ರೆ ಇದು ಕೀಟ ಹೆಚ್ಚು ಅರೇಬಿಕಾಗೆ ಹೊಂದಿಕೊಂಡಿದೆ. ಬಟ್ ಅದಕ್ಕೆ ಆಹಾರ ಯಥೇಚ್ಛವಾಗಿ ಸಿಗ್ತಾ ಇತ್ತು ಮೊದಲೆಲ್ಲ. ಈಗಿನ ಪ್ರಮಾಣದಲ್ಲಿ ಅರೇಬಿಕಾ ಕಮ್ಮಿ ಆಗ್ತಾ ಇರೋದ್ರಿಂದ ಅದನ್ನು ಅದು ಸಂತತಿ ಉಳಿಸ್ಕೊಂಡಕ್ಕೆ ರೋಬಸ್ಟ್ ಆಗಿ ಪರಿವರ್ತಿಸ್ತಾ ಇದೆ. ಮುಖ್ಯವಾಗಿ ಹಳೆ ಗಿಡದಲ್ಲಿ ರೆಂಬೆಗಳಲ್ಲಿ ಇದು ಕಾಣಿಸ್ಕೊಂತ ಇದೆ. ನಾವು ಪಾಲಿಬೆಟ್ಟ ಈ ಕಡೆ ಸಿದ್ದಾಪುರ ಈ ಝೋನ್ಗಳಲ್ಲಿ ನೋಡ್ತಾ ಇದ್ವಿ. ಯಾಕಂದ್ರೆ ಅಲ್ಲೆಲ್ಲ ಮೊದಲು ಅರೇಬಿಕಾನು ಇತ್ತು, ರೊಬಸ್ಟಾನು ಇತ್ತು. ಕೆಲವರು ಏನ್ ಮಾಡಿದಾರೆ, ಅರೇಬಿಕಾ ಗಿಡಗಳನ್ನ ಮಧ್ಯದಲ್ಲಿ ಇಟ್ಕೊಂಡಿದ್ದಾರೆ. ಆ ಮಧ್ಯದಲ್ಲಿ ಇರ್ತಕ್ಕಂಥ ಕೀಟಗಳೆಲ್ಲ ರೊಬಸ್ಟ ಗಿಡಗಳಿಗೆ ಹೋಗಿ ಅಲ್ಲಿ ಅದು ನಿಧಾನಕ್ಕೆ ಹೊಂದ್ಕೊಳ್ತಾ ಇದೆ. ಅದರಿಂದ ಏನಾಗುತ್ತೆ, ಮುಂದಿನ ವರ್ಷಗಳಲ್ಲಿ ಅರೇಬಿಕಾಗೆ ಯಾವ ತರ ಇರುತ್ತೋ ಅದೇ ತರ ರೊಬಸ್ಟದಲ್ಲಿ ಹಾನಿ ಮಾಡುವ ಸಂಭವ ಜಾಸ್ತಿ ಇರುತ್ತೆ. ವಾತಾವರಣದಲ್ಲಿ ಸೆಕೆ ಹೆಚ್ಚಾಯ್ತಂದ್ರೆ ಬಹಳ ಸಂತೋಷ ಇದರ ಸಂತಾನೋತ್ಪತ್ತಿಗೆ. ಶೀತ ಇತ್ತು, ಮಳೆ ಚೆನ್ನಾಗಿ ಬರ್ತಾ ಇತ್ತು, ಒಳ್ಳೆ ಹದವಾಗಿ ನೀರನ್ನ ಕೊಡ್ತಾ ಇದ್ರು ಸ್ಪ್ರಿಂಕ್ಲರ್ ಮೂಲಕ ಅಂತಂದ್ರೆ ಇದರ ಸಂತಾನ ಹೆಚ್ಚಾಗೋದಿಲ್ಲ, ಇದಕ್ಕೆ ಅಡೆತಡನೆ. ಮತ್ತೆ ನೆರಳು ಉತ್ತಮವಾಗಿದ್ರೆ ಕಾಫಿಗೂ ಒಳ್ಳೇದು, ಜೊತೆಗೆ ಈ ಕೀಟ ಹತೋಟಿಗೂ ನೆರವಾಗ್ತದೆ. ನೋಡಿ, ಕೆಲವೊಂದು ತೋಟ ನಿರ್ವಹಣೆಯ ಕೆಲಸಗಳನ್ನ ಮಾಡ್ಕೊಂತ ಹೋದ್ರೆ ಕೀಟ ಅಷ್ಟೊಂದು ಸಮಸ್ಯೆ ಮಾಡೋದಿಲ್ಲ, ಸಂತಾನವು ಹೆಚ್ಚಾಗೋದಿಲ್ಲ. ಕೊನೆಯ ಅಸ್ತ್ರವಾಗಿ ರಾಸಾಯನಿಕ ಎಷ್ಟೋ ಸರಿ ಬೇಕಾಗೋದಿಲ್ಲ, ಆದ್ರೆ ನೆರಳು ನಿರ್ವಹಣೆ ಮತ್ತು ಗಿಡಗಳನ್ನ ಗುರುತಿಸಿ ಅದನ್ನ ತೆಗೆದು ನಾಶಪಡಿಸೋದು ಮತ್ತೆ ಸೂಕ್ತವಾದ ತೋಟದ ನಿರ್ವಹಣೆಯನ್ನ ಹಮ್ಮಿಕೊಂಡ್ರೆ ಈ ಕಾಂಡ ಕೊರಿಯ ಕೀಟ ಅಷ್ಟು ಸುಲಭವಾಗಿ ತೊಂದರೆ ಮಾಡೋದಿಲ್ಲ. ಇದಕ್ಕೆ ಪೂರ್ವಕವಾದ ಮಾಹಿತಿ ಮತ್ತಷ್ಟು ಹೇಳ್ಬೋದು ನೋಡಿ. ನಾನು ಈಗ ಮೊದಲೇ ಹೇಳದಂಗೆ ಕೆಲವೊಂದು ಹತೋಟಿ ಕ್ರಮಗಳು ನಾವು ತಪ್ಪದೆ ಪಾಲಿಸಲೇಬೇಕಾಗುತ್ತೆ. ಬಯಲಾಜಿಕಲ್ ಕೆಲವರು ಬೇರೆ ಇದ್ರಲ್ಲಿ ಮಾಡಬೇಕು ಅಂದ್ರೆ ಸುಣ್ಣ ಅಗ್ರಿಕಲ್ಚರ್ ಲೈಮ್ ಅಂತೀವಿ, ಇಲ್ಲ ಚಿಪ್ಪೆ ಸುಣ್ಣ ಅಂತೀವಿ. ಅದು ಒಂದು ಬ್ಯಾರಲ್ಗೆ 10 kg ಅಷ್ಟು ಸುಣ್ಣವನ್ನು ನಾವು ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಅಂಟು ದ್ರಾವಣ DDL ಫೆವಿಕಲ್ ಅಂತೀವಿ 200 mL ಅದು ಹಾಕ್ಬಿಟ್ಟು ಎರಡು ಮಿಕ್ಸ್ ಮಾಡಿ ನಾವು ಕಾಂಡಕ್ಕೆ ಪೇಸ್ಟ್ ಮಾಡಬಹುದು, ಇಲ್ಲಾಂದ್ರೆ ಸ್ಪ್ರೇ ಮಾಡಬಹುದು. ಯಾಕೆಂದ್ರೆ ಅದು ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ, ಆ ಸಣ್ಣ ಮೊಟ್ಟೆ ಆಗ್ಲಿ ಮರಿ ಆಗ್ಲಿ ಯಾವ್ದು ಇಟ್ಟಿರ್ತಾವೋ ಏಪ್ರಿಲ್ ತಿಂಗಳಲ್ಲಿ ಬಂದು ಹಾರಾಡಿರೋ ಅವನ್ನ ನಾವು ಕೊಲ್ಬಹುದು ಮತ್ತೆ ಸಂತತಿಯನ್ನ ನಾವು ನಾಶ ಪಡಿಸಬಹುದು. ಈ ತರ ನಾವು ಪ್ರತಿ ವರ್ಷನೂ ಪದ್ಧತಿಗಳನ್ನು ಪಾಲಿಸಿಕೊಂಡು ಹೋಗ್ತಾ ಇದ್ರೆ ಅದು ನಮ್ಗೆ ಆಲ್ಮೋಸ್ಟ್ ಕಂಟ್ರೋಲ್ ಇರುತ್ತೆ. ಕೆಲವರು ಇದು ಯಾವುದೇ ತರ ಕ್ರಮಗಳು ಮಾಡದೇ ಇದ್ದಾಗ 1 acre ಇನ್ನೂರು 300 ಸಿಗೋ ಚಾನ್ಸಸ್ ಇರ್ತವೆ. ಅಂದ್ರೆ ನಮ್ಗೆ ಹೆಚ್ಚು ಕಮ್ಮಿ 40-50% ನಾಶ ಆಗೋಗುತ್ತೆ ಅರೇಬಿಕಾನೆ. ಆದ್ರಿಂದ ಕೊನೆಯದಾಗಿ ಹೇಳೋದೇನೆಂದ್ರೆ ಪ್ರಮುಖವಾಗಿ ನೆರಳನ್ನು ಕಂಪಲ್ಸರಿ ನೀವು ಕಾಪಾಡಲೇಬೇಕಾಗುತ್ತೆ, ಮತ್ತೆ ಬೋರರ್ ಅನ್ನು ಸೂಕ್ತ ಸಮಯದಲ್ಲಿ ಹುಡುಕ್ಲೇಬೇಕಾಗುತ್ತೆ. ಮತ್ತೆ ನಾವು ಹೇಳಿರೋ ರಾಸಾಯನಿಕ ಆಗ್ಲಿ ಇಲ್ಲ ಜೈವಿಕ ಪದ್ಧತಿಗಳನ್ನು ನೀವು ಅಳವಡಿಸಿಕೊಂಡಿದ್ರೆ ನಿಮ್ಮ ಅರೇಬಿಕಾ ತೋಟಗಳನ್ನು ಮುಂದಿನ ಪೀಳಿಗೆವರೆಗೂ ನಾವು ಉಳಿಸಬಹುದು. ಕಾಫಿ ಬೆಳೆಗಾರರೇ, ಶತ್ರುಗಳೇ, ಕಾಫಿಯಲ್ಲಿ ಕಾಣಿಸಿ ಹಾನಿ ಮಾಡುತ್ತಿರುವ ಕಾಂಡ ಕೊರೆಯುವ ಕೀಟದ ಹತೋಟಿ ಕುರಿತಂತೆ ಇದುವರೆಗೆ ಸೋಮವಾರಪೇಟೆ ತಾಲೂಕು ಚಟ್ಟಳ್ಳಿಯ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ಬಿವಿ ರಂಜಿತ್ ಕುಮಾರ್ ಅವರ ಜೊತೆಗೆ ನಾವು ಮಾತನಾಡಿದ ವಿಷಯಗಳನ್ನ ಆಲಿಸಿಕೊಂಡ್ರಿ. ನೀವು ಈ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ತೋಟ ಚೆನ್ನಾಗಿರುತ್ತೆ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಕಾಫಿ ಬೆಳೆಗಾರರೇ, ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಯಶೋಗಾಥೆಯ ವಿವರವನ್ನ ಪ್ರಸಾರ ಮಾಡ್ತಾ ಇದೀವಿ. ಕೊಡಗಿನಲ್ಲಿ ಅನೇಕ ಜನರಿಗೆ ಬೋಸ್ ಮಂದಣ್ಣ ಅವರ ಹೆಸರು ಚಿರಪರಿಚಿತ. ಬೋಸ್ ಮಂದಣ್ಣ ಅವರು ಶುಂಠಿಕೊಪ್ಪ ಹತ್ತಿರದ ಉಲ್ಗುಲಿ ಗ್ರಾಮದ ಕಾಫಿ ತೋಟದಲ್ಲಿ ವಾಸವಾಗಿದ್ದಾರೆ. ಅವರು ಹೇಳ್ತಾ ಇದ್ರು ಈ ಕಾಂಡ ಕೊರೆಯುವ ಕೀಟದ ಹತೋಟಿ ಕುರಿತಂತೆ ಅವರು ಕೈಗೊಂಡಿರುವ ಸಂಗತಿಯನ್ನು. 32 ಎಕರೆ ಕಾಫಿ ತೋಟದಲ್ಲಿ ಹೇರಳವಾಗಿ ಕಾಂಡ ಕೊರೆಯುವ ಕೀಟದ ಹಾವಳಿ ಇತ್ತಂತೆ. ಈಗ್ಗೆ 4 ವರ್ಷಗಳಿಂದ ಕಾಂಡಗಳಿಗೆ ಕೌಲುಗಳಿಗೆ ಬಿಳಿ ಬಟ್ಟೆಯನ್ನು ಸುತ್ತಿ ಕೀಟ ಒಳಗಡೆ ಎದ್ದಿದ್ದು ಹೊರಗಡೆ ಬಾರದಂಗೆ, ಹೊರಗಡೆ ಎದ್ದಿದ್ದು ಹತ್ತಿರ ಹೋಗಿ ಮೊಟ್ಟೆ ಇಡದಂಗೆ ನೋಡ್ಕೊಳ್ತಿದ್ದಾರೆ. ಈ ಹಿಂದೆ ಕೀಟದ ಹಾನಿ ವಿಪರೀತವಾಗಿ ಕಾಣಿಸಿಕೊಂಡಿತ್ತಂತೆ. ಇಳುವರಿ 5 ಟನ್ಗೆ ಬಂದಿತ್ತಂತೆ. ಈಗ 12-15 ಟನ್ಗೆ ಏರಿದೆ. ಈ ಹಿಂದೆ 25 ಟನ್ನು ಇಳುವರಿ ಸಿಗ್ತಾ ಇತ್ತು ಕಾಫಿಯಲ್ಲಿ. 4 ವರ್ಷಗಳಲ್ಲಿ 11,000 ಕೀಟಪೀಡಿತ ಗಿಡಗಳನ್ನು ಪತ್ತೆ ಹಚ್ಚಿ ನಾನ್ ಓವನ್ ಕ್ಲಾತ್, ಇದರಿಂದ ಕಾಂಡ ಮತ್ತು ಕೌಲುಗಳನ್ನು ಸುತ್ತಿಬಿಟ್ಟು ಕ್ಲೋರೋಫೈರಿಫಾಸ್ ಮತ್ತು ಸೈಪರ್ಮಿಥ್ರಿನ್ ಈ ಕೀಟನಾಶಕಗಳಿಂದ ವರ್ಷದಲ್ಲಿ 4 ಬಾರಿ ಸಿಂಪಡಿಸಿದ ಪರಿಣಾಮದಿಂದ 10,000 ಗಿಡಗಳು ಉಳಿದುವು ಅಂತ ಅಂದ್ಕೊಂಡು ಬೋಸ್ ಮಂದಣ್ಣ ಅವರು ಹೇಳಿದ್ದಾರೆ. ಬರೀ ಬಟ್ಟೆ ಸುತ್ತಿದ ಕಾಂಡ ಮತ್ತು ಕೌಲುಗಳಿಗೆ ಮಾತ್ರ ಫೆಬ್ರವರಿ, ಜೂನ್, ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಕೀಟನಾಶಕವನ್ನು ಮಾಸ್ಕ್ ಧರಿಸಿಕೊಂಡು ಕಾರ್ಮಿಕರು ಸಿಂಪಡಿಸ್ತಾರೆ. ಹೀಗೆ ಮಾಡ್ತಾ ಇರೋದ್ರಿಂದ ಕಾಂಡ ಕೊರೆಯ ಕೀಟದ ಹಾನಿ ಬಹಳಷ್ಟು ಕುಗ್ಗಿದೆ. ನವೆಂಬರ್, ಡಿಸೆಂಬರ್ ಮತ್ತು ಜನವರಿಯ ಹಣ್ಣು ಕಟಾವಿನ ಸಂದರ್ಭದಲ್ಲಿ ಕೀಟನಾಶಕವನ್ನು ಇವರು ಸಿಂಪಡಿಸೋದಿಲ್ಲ. ಅರೇಬಿಕ ಕಾಫಿ ಗಿಡಗಳಿಗೆ ಈ ರೀತಿ ಬಟ್ಟೆ ಸುತ್ತಿ ಕೀಟನಾಶಕವನ್ನು ಸಿಂಪಡಿಸಿ ಕೀಟ ಹತೋಟಿ ಮಾಡುವ ಕಾರ್ಯಕ್ಕೆ ಸರಾಸರಿ 1 ಗಿಡಕ್ಕೆ 35 ರೂಪಾಯಿ ವೆಚ್ಚ ತಗುಲುತ್ತೆ ಅಂತ ಅವರು ಹೇಳಿದ್ದಾರೆ. ಬಟ್ಟೆ 7 ವರ್ಷಗಳ ಕಾಲ ಬಾಳ್ಕೆ ಬರುತ್ತಂತನ್ಕೊಂಡು ಅವರು ಪ್ರತಿಕ್ರಿಯಿಸಿದ್ದಾರೆ. ಕೇಳಿದ್ರೆ ಕೃಷಿ ಕುರಿತಂತೆ ಬಿಎ ಗಣೇಶ್ ಅವರು ಗೀತೆಯನ್ನ ಹಾಡಿದ್ದಾರೆ. ಬನ್ನಿ ಬಾಂಧವರೆ ಬನ್ನಿ, ನಾವೆಲ್ಲ ಸೇರಿ ಕೃಷಿಯನ್ನು ಬೆಳೆಸೋಣ, ಎಲ್ಲರ ಬಾಳನ್ನು ಹಸನಾಗಿಸೋಣ. ಬನ್ನಿ ಬಾಂಧವರೆ ಬನ್ನಿ, ಬನ್ನಿ ಬಾಂಧವರೆ ಬನ್ನಿ, ನಾವೆಲ್ಲ ಸೇರಿ ಕೃಷಿಯನ್ನು ಬೆಳೆಸೋಣ, ಎಲ್ಲರ ಬಾಳನ್ನು ಹಸನಾಗಿಸೋಣ. ನಮ್ಮ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ, ವೈಯಕ್ತಿಕ ಸಾಂಘಿಕ ಶಿಸ್ತಿನಿಂದ ವೃದ್ಧಿ, ಕೃಷಿಯಿಂದಲೇ ನಮ್ಮೆಲ್ಲರ ಅಭಿವೃದ್ಧಿ, ಕೃಷಿಯಿಂದಲೇ ನಮ್ಮೆಲ್ಲರ ಅಭಿವೃದ್ಧಿ. ಬನ್ನಿ ಬಾಂಧವರೇ ಬನ್ನಿ, ನಾವೆಲ್ಲ ಸೇರಿ ಕೃಷಿಯನ್ನು ಬೆಳೆಸೋಣ, ಎಲ್ಲರ ಬಾಳನ್ನು ಹಸನಾಗಿಸೋಣ. ಸೂರ್ಯ ಬೇಕು, ಭೂಮಿ ಬೇಕು, ಗಾಳಿ ಬೇಕು, ಜಲ ಬೇಕು, ಪ್ರಾಣಿ ಪಕ್ಷಿ ಜೀವಿಗಳು ಇರಬೇಕು. ಸೂರ್ಯ ಬೇಕು, ಭೂಮಿ ಬೇಕು, ಗಾಳಿ ಬೇಕು, ಜಲ ಬೇಕು, ಪ್ರಾಣಿ ಪಕ್ಷಿ ಜೀವಿಗಳಿರಬೇಕು. ಕೃಷಿಯು ಎಲ್ಲೆಡೆ ಇರಬೇಕು, ಕೃಷಿಕರು ಸುಖವಾಗಿರಬೇಕು, ಕೃಷಿಕರು ಸುಖವಾಗಿರಬೇಕು. ಇದು ನಮ್ಮ ಪುಣ್ಯ ಭೂಮಿ, ನಮ್ಮ ಕಾಯಕ ಭೂಮಿ, ಬದುಕಿಗೆ ಬಲ ನೀಡಿದ ಭೂಮಿ. ಸದನವೆಲ್ಲ ದುಡಿಮೆ ಮಾಡೋಣ, ದುಶ್ಚಟಗಳಿಂದ ದೂರವಿರೋಣ, ಸಮಯಕ್ಕೆ ಬೆಲೆ ಕೊಡೋಣ. ಪರಿಸರ ಕಾಳಜಿಯನ್ನು ಸದಾ ಇಟ್ಟುಕೊಳ್ಳೋಣ.

ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯಡಿಯಲ್ಲಿ ರೈತರನ್ನು ಹಾಗೂ ಗ್ರಾಹಕರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ತಯಾರಕರು, ವಿತರಕರು, ಸಗಟುದಾರರು, ಚಿಲ್ಲರೆ ವ್ಯಾಪಾರಿಗಳು, ಹೋಟೆಲ್ ಡಾಬಾ ಮಾಲೀಕರು, ಧಾರ್ಮಿಕ ಸಂಸ್ಥೆಗಳು ಈ ಕಾಯ್ದೆ ಅನ್ವಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಕಾಯ್ದೆ ಉಲ್ಲಂಘನೆಗೆ ಗರಿಷ್ಠ 6 ತಿಂಗಳಿನವರೆಗೆ ಜೈಲು ಅಥವಾ 5 ಲಕ್ಷದವರೆಗೆ ದಂಡ ವಿಧಿಸಲಾಗುವುದು. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು. ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆತಿಲ್ಲದವರೇ ಇಲ್ಲ, ರೈತ ಎಂದು ಸ್ವಾರ್ಥಿ ಅಲ್ಲ. ರೈತ ಬಂಧುವರೇ, ಶ್ರೋತೃಗಳೇ, ಮಡಿಕೇರಿ ಆಕಾಶವಾಣಿಯಿಂದ ಸಂಜೆಯ ಕಿಸಾನ್ ವಾಣಿಯಲ್ಲಿ ಕೃಷಿ ಸಂಬಂಧಿ ಉಪಯುಕ್ತ ಕಾರ್ಯಕ್ರಮಗಳು ಬಿತ್ತರವಾಗುತ್ತಿವೆ. ಕಾಫಿ, ಕಾಳುಮೆಣಸು, ಏಲಕ್ಕಿ, ಭತ್ತ, ಅಡಿಕೆ, ತಾಳೆ, ರಬ್ಬರ್, ಗೋಡಂಬಿ, ಶುಂಠಿ, ಹೈನುಗಾರಿಕೆ, ಹಂದಿ ಸಾಕಾಣಿಕೆ, ತರಕಾರಿಗಳ ಬೇಸಾಯ, ಬೆಳೆಗಳಲ್ಲಿ ಕೀಟರೋಗಗಳ ನಿಯಂತ್ರಣ, ಜೇನು ಸಾಕಾಣಿಕೆ, ಹೀಗೆ ರೈತರ ಅನುಭವಗಳು, ಕೃಷಿ ನಿರತ ಮಹಿಳೆಯರ ಮಾತುಗಳು, ತಜ್ಞರ ಸಲಹೆಗಳು ಮೂಡಿಬರುತ್ತಿವೆ. ನೀವು ಕೇಳಿ ಇತರರಿಗೂ ತಿಳಿಸಿ. ಸಂಜೆ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ರೈತ ಭೂಮಿಯ ಚೊಚ್ಚಲ ಮಗ, ಕರಮುಗಿಯೋ ಆತನಿಗೆ. ಕೆಳಗರೆ ನಾಳೆ ಬೆಳಿಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ಹಚ್ಚೇವು ಗಡಿನಾಡಲ್ಲಿ ಕನ್ನಡದ ದೀಪ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 7:45 ನಿತ್ಯ ವಿಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. 9:30 ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೈನಂದಿನ ವಿಶೇಷ ಕಾರ್ಯಕ್ರಮ ಸರಣಿ ಸ್ವಾತಂತ್ರ್ಯದ ಪಯಣ ಆಕಾಶವಾಣಿಯೊಂದಿಗೆ. ಕೇಳುಗರೆ ಗಮನಿಸಿ, ನಾಳೆ ಬೆಳಿಗ್ಗೆ 9:00 ಆಟಿಸಂ, April 2 ವಿಶ್ವ ಆಟಿಸಂ ದಿನದ ಸಂದರ್ಭದಲ್ಲಿ ಮಕ್ಕಳ ಮನೋವಿಕಾಸ ಸಮಸ್ಯೆಗಳ ಕುರಿತು ಮಡಿಕೇರಿಯ ವಿಜ್ಞಾನಗಳ ಸಂಸ್ಥೆಯ ಮಕ್ಕಳ ತಜ್ಞರಾದ ಡಾಕ್ಟರ್ ಖುಷ್ವಂತ್ ಕೋಳಿಬೈಲು ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂಜೆ 5:00 ಕೊಡಬಸಿರಿಯಲ್ಲಿ ಪಡೆಬೀರ ಜನರಲ್ ಕೊಡೆಂದಿರ ತಿಮ್ಮಯ್ಯ ಅವರ ಕುರಿತು ಮಾತನಾಡುತ್ತಾರೆ ಬಾಚರಣಿ ಎಂಡ ಪಿ ಅಪ್ಪಣ್ಣ. 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ ಪ್ರಸಾರವಾಗಲಿದೆ. ನಾಳೆ ಮಧ್ಯಾಹ್ನ 1:00 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ನರೇಗಾ. ಮಡಿಕೇರಿ ತಾಲೂಕು ವಿರಾಜಪೇಟೆ ಕಾರ್ಯನಿರ್ವಹಣಾಧಿಕಾರಿ ಶೇಖರ್ ಅವರಿಂದ ಮಾಹಿತಿ ಪ್ರಸಾರವಾಗಲಿದೆ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಶಿವಮೊಗ್ಗದ ಮಹಿಳಾ ಸಂಘದ ಸದಸ್ಯರಿಂದ ಸಂಗೀತ ವೈವಿಧ್ಯ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272200018. ಸುದ್ದಿ ಜೊಂಪೆ ಒತ್ತಾ ಇರುವ ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಬೀದಿ ಬದಿ ವ್ಯಾಪಾರಿಗ ಶುರುವಿಗೆ ಮನಾರಕ್ಕೆ ಜಾಸ್ತಿ ಒತ್ತು ನೀಡೋಕೂ, ಪ್ಲಾಸ್ಟಿಕ್ನ ಬಳಸಿಕೆ ಆಗದು, ಸುತ್ತಮುತ್ತ ಪರಿಸರನ ಮನಾರ ಮಾಡ್ಕೊಳಕ್ ಅದರ ಒಟ್ಟಿಗೆ ಕಾನೂನು ಪಾಲನೆ ಮಾಡಿಕೊಂಡು ಪೇಟೆನ ಶುಚಿತ್ವಕ್ಕೆ ಎಲ್ಲರೂ ಸಹಕರಿಸುವಂಗೆ ನಗರಸಭೆ ಅಧ್ಯಕ್ಷೆ ಅನಿತಾ ಪೂವಯ್ಯ ಹೇಳದು. ದೀನದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟೀಯ ನಗರ ಜೀವನೋಪಾಯ ಅಭಿಯಾನದ ಯೋಜನೆಯ ಕಡೆಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಹಂಗೆ ಪಟ್ಟಣ ಮಾರಾಟ ಸಮಿತಿಗಳ ಸದಸ್ಯರುಗಳಿಗೆ ಎರಡು ದಿನದ ಕಾರ್ಯಾಗಾರ ನಡೆದು ಇಂದು ಪ್ಯಾಟೆನ ಕಾವೇರಿ ಕಲಾಕ್ಷೇತ್ರಕ್ಕೆ ಚಾಲನೆ ನೀಡಿ ಅವು ಮಾತಾಡ್ದು, ಯಾವುದೇ ಮನುಷ್ಯ ಹಸಿವಿಂದ ಮಲಗಿಕೆ ಆಗದು, ಬ್ಯಾರೆ ಬೇರೆ ರೀತಿಯಲ್ಲಿ ವ್ಯಾಪಾರ ವಹಿವಾಟು ಮಾಡಿಕೊಂಡು ತಮ್ಮ ಜೀವನ ನಡೆಸಿಕೊಂಡು ಹೋಗು, ಸರ್ಕಾರ ಬ್ಯಾರೆ ಬೇರೆ ಸವಲತ್ತು ನೀಡಿಟ್ಟು ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಿಕೆ ಸರ್ಕಾರ ಅವಕಾಶ ಕೊಟ್ಟುಟು ಅವು ಹೇಳ್ದು. ಹಂಗೆ ನಗರಸಭೆ ಕಡೆಯಿಂದ ವ್ಯಾಪಾರಕ್ಕಾಗಿ ಕಾರ್ಡ್ ಮತ್ತೆ ಜಾಗನ ನಿಗದಿಪಡಿಸಲಾಗುಟ್ಟು ಕಾರ್ಡ್ ಪಡ್ಕೊಂಡವಕ್ಕೆ ಮಾತ್ರ ಅವಕಾಶ ಉಟ್ಟು ಪಾದಾಚಾರಿಗಳಿಗೆ ರಸ್ತೆಯಲ್ಲಿ ನಡೆದಾಡಿಕೆ ಅವಕಾಶ ಕೊಡುಕುತ್ತ ನಗರಸಭೆ ಪೌರಾಯುಕ್ತರಾದ ರಾಮದಾಸ್ ಅವು ಬೀದಿ ಬದಿ ವ್ಯಾಪಾರಿಗಳಿಗೆ ಕಿವಿಮಾತು ಕೊಟ್ಟು, ಈ ಕಾರ್ ಬರಲಿ ಜಿಲ್ಲಾ ಕಾನೂನು ಪ್ರಾಧಿಕಾರದ ವಕೀಲರಾದ ಪದ್ಮ, ಪೊಲೀಸ್ ನಿರೀಕ್ಷಕರಾದ ಪದ್ಮನಾಭ, ಬ್ಯಾರೆ ಬ್ಯಾರೆ ಮುಖ್ಯಪಟ್ಟ ಅಧಿಕಾರಿಗ ಕೂಡಿಯಾಡಿದ್ದು. ಕೊಡಗು ಜಿಲ್ಲೆನ ವಿರಾಜಪೇಟೆ ತಾಲೂಕಿನ ತಿತಿಮತಿ ಗ್ರಾಮ ಪಂಚಾಯಿತಿಲಿ ಸಂಜೀವಿನಿ ಮಾನಸಿಕ ಸಂತೆ ಮತ್ತೆ ಒಕ್ಕೂಟದ ವಾರ್ಷಿಕ ಮಹಾಸಭೆ, ಗ್ರಾಮೀಣ ಅಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಇಲಾಖೆನ ಪ್ರಧಾನ ಕಾರ್ಯದರ್ಶಿ ಉಮಾ ಮಹಾದೇವಿನ್ ಅವು ಉದ್ಘಾಟಿಸಿದರು. ವಿರಾಜಪೇಟೆ ತಾಲೂಕಿನ 69 ಗ್ರಾಮ ಪಂಚಾಯಿತಿಲಿ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆನ ದುಡಿಯೋನ ಬಾ ಅಭಿಯಾನಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಎಂಎನ್ ಸೋಮಣ್ಣ ಅವು ಖುದ್ದಾಗಿ ಚಾಲನೆ ನೀಡಿದರು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಪ್ರಕಟಿಸಿದ ಪುಸ್ತಕಗಳನ್ನು ಇನ್ನು ಮುಂದೆ ಆನ್ಲೈನ್ ಮೂಲಕ ವ್ಯಾಪಕವಾಗಿ ಪ್ರಚಾರ ಹಂಗೆ ಮಾರಾಟ ಮಾಡಿಕೆ ಕೂರ್ಗ್ ಶಾಪ್ ಎಂಬ ಕೊಡಗಿನ ಸಂಸ್ಥೆಯೊಟ್ಟಿಗೆ ಒಪ್ಪಂದ ಮಾಡಿಕೊಂಡಿದ್ದು, ಇನ್ನು ಮುಂದೆ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಪುಸ್ತಕನ ಅದರ ಬೆಲೆಗೆ ಸಂಬಂಧಪಟ್ಟಂಗೆ ವೆಬ್ಸೈಟ್ ಮೂಲಕ ತಕನಕೃತ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರು ತಿಳಿಸಿಯೋಳು. ಜಿಲ್ಲೆಯಲ್ಲಿ ಜಾಸ್ತಿಯಾಗ್ತಿದ್ದ ಮಾನವ ವನ್ಯಜೀವಿ ಸಂಘರ್ಷ ತಡೆಗೆ ಶಾಶ್ವತ ಕ್ರಮ ಅವಶ್ಯ ಉಟ್ಟು, ಈ ನಿಟ್ಟಿನಲ್ಲಿ ಏಪ್ರಿಲ್ 8ರಂದು ಈ ಕಾರ್ಯಕ್ರಮಕ್ಕೆ ಅರಣ್ಯ ಮಂತ್ರಿಗ ಜಿಲ್ಲೆಗೆ ಬಂದವೆ, ಅಂದು ಸಭೆ ನಡೆಸುವೆ ಸಾಧ್ಯತೆ ಉಟ್ಟುತ್ತ ಜಿಲ್ಲಾಧಿಕಾರಿಯವು ತಿಳಿಸಿಯೋಳು. ಪ್ಯಾಟೆಯಲ್ಲಿ ಸುದ್ದಿಗಾರರೊಟ್ಟಿಗೆ ಮಾತನಾಡಿದ ಅವು ಮಾನವ ಸಂಘರ್ಷ ತಡೆ ಸಂಬಂಧ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಪರಿಹಾರಕ್ಕೆ ಒಂದು ಸಭೆ ನಡೆದು, ಜಿಲ್ಲಾ ಮಟ್ಟದಲ್ಲಿ ಕೂಡ ಸಭೆ ಏಪ್ರಿಲ್ 8ರಂದು ನಡೆದದೆ ತಾ ಅವು ಹೇಳಿದು. ಪ್ರಧಾನಿ ನರೇಂದ್ರ ಮೋದಿ ನಡೆಸುವ ಪರೀಕ್ಷಾ ಪೇ ಚರ್ಚಾ ವರ್ಚುವಲ್ ಸಂವಾದ ಕಾರ್ಬಾರ್ 5ನೇ ಆವೃತ್ತಿನ ಏಪ್ರಿಲ್ 1ರಂದು ನಡೆಯಲಿದ್ದು, ಪರೀಕ್ಷಾರ್ಥಿಗ ಪೋಷಕರು ಇದರ ಪ್ರಯೋಜನ ಪಡ್ಕೊಳ್ಳುವಂಗೆ ಜಿಲ್ಲಾಧಿಕಾರಿಗ ಕರೆ ಕೊಟ್ಟು, ವಿಶ್ವದಾದ್ಯಂತ ಒಂದೇ ಸಮಯಕ್ಕೆ ಡಿಡಿ ನ್ಯಾಷನಲ್ ರೇಡಿಯೋ ಚಾನೆಲ್ಗಳಲ್ಲಿ ಯೂಟ್ಯೂಬ್ ನೇರ ಪ್ರಸಾರ ಆದೇತ ಅವು ಹೇಳಿದು. ಹಂಗೆ ಜಿಲ್ಲೆಯಿಂದ ಕೇಂದ್ರೀಯ ವಿದ್ಯಾಲಯದ 9ನೇ ತರಗತಿ ವಿದ್ಯಾರ್ಥಿನಿ ಪದ್ಮಪ್ರಿಯ ವರ್ಚುವಲ್ ನಡೆಸುವ ಸಂವಾದದಲ್ಲಿ ಭಾಗವಹಿಸುವೆತ್ತ ಜಿಲ್ಲಾಧಿಕಾರಿಗ ತಿಳಿಸಿಯೋಳು. ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ 20 ಅಂಶ ಸೇರಿದಂಗೆ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಸಭೆನ ಪ್ರಾಥಮಿಕ ಪ್ರೌಢಶಿಕ್ಷಣ ಮತ್ತು ಸಕಾಲ ಮಂತ್ರಿ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ಮಾರ್ಚ್ 31ರಂದು ಹೊತ್ತಾರೆ 11 ಗಂಟೆಗೆ ಪ್ಯಾಟೆನ ಜಿಲ್ಲಾ ಪಂಚಾಯತ್ ಸಭಾಬಾಡಿಯಲ್ಲಿ ನಡೆದೇತ ಜಿಲ್ಲಾ ಪಂಚಾಯತ್ ಸಿಇಒ ಬನ್ವರ್ ಸಿಂಗ್ ಮೀನಾ ಅವು ತಿಳಿಸಿಯೋಳು. ಏಪ್ರಿಲ್ 2ರಂದು ಟೀಂ ಭಗವತಿ ಮಡಿಕೇರಿ ಇವರ ಕಡೆಯಿಂದ ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾಟ ನಡೆದಿದೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ 9886604334ನ ಸಂಪರ್ಕಿಸಕ್. ಮಡಿಕೇರಿನ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ಇದೇ ತಿಂಗಳ ತಾರೀಕು 31ಕ್ಕೆ ತಿಂಗಳ ಲೆಕ್ಕ ತಪಾಸಣೆ ಪ್ರಯುಕ್ತ ಮೊದ್ದುನ ಕೊಡ್ಲೆ, ಆದರೆ ತುರ್ತು ಚಿಕಿತ್ಸೆಗೆ ಡಾಕ್ಟರ್ ಸಿಕ್ಕುವೆತ ಕ್ಲಿನಿಕ್ನ ಪ್ರಕಟಣೆಯಿಂದ ಗೊತ್ತಾಗುಟ್ಟು. ವೃತ್ತಿಪರ ಶಿಕ್ಷಣ ಕೋರ್ಸ್ನ ಸುರುವಿನ ವರ್ಷದಲ್ಲಿ ಓದ್ತಿದ್ದ ಮಾಜಿ ಸೈನಿಕರ ಮಕ್ಕಳಿಗೆ ಕೇಂದ್ರೀಯ ಸೈನಿಕ ಮಂಡಲಿಂದ ಪ್ರಧಾನಮಂತ್ರಿ ಶಿಷ್ಯವೇತನಕ್ಕೆ ಅರ್ಜಿ ಸಲ್ಲಿಸಿಕೆ ಏಪ್ರಿಲ್ 15ಕ್ಕೆ ಆಖೇರಿ ದಿನ ಆಗುಟ್ಟು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಜಂಟಿ ನಿರ್ದೇಶಕರು ಮಾಹಿತಿ ಕೊಟ್ಟೊಳ್ಳು. ಚೆನ್ನಯ್ಯನಕೋಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿನ ಚೊಟ್ಟೆಪಾರೆಹಾಡಿಯ ಸಮುದಾಯ ಭವನದಲ್ಲಿ ಹಾಡಿಯ ಜನಕ್ಕೆ ಚುನಾವಣೆ ಗುರುತಿನ ಚೀಟಿ, ಆಧಾರ್ ಕಾರ್ಡ್, ಜಾತಿ ಆದಾಯ ಪ್ರಮಾಣ ಪತ್ರ, ಪಡಿತರ ಚೀಟಿ, ಬ್ಯಾರೆ ಬ್ಯಾರೆ ದಾಖಲೆನ ಲಭಿಸುವಂಗೆ ಕಾರ್ಬಾರ್ ನಡೆದು, ಈ ಒತ್ತುಲಿ ಪಂಚಾಯಿತಿ ಅಧ್ಯಕ್ಷರು ವೈದ್ಯಾಧಿಕಾರಿಗ ಪರಿಶಿಷ್ಟ ಪಂಗಡದ ಅಧಿಕಾರಿಗ ಭಾಗವಹಿಸಿದರು. ಬಿಟ್ಟಂಗಾಲ ಗ್ರಾಮ ಪಂಚಾಯತ್ ಸಭೆ ಏಪ್ರಿಲ್ 5ರಂದು ಹೊತ್ತಾರೆ 11 ಗಂಟೆಗೆ ಬಾಳ್ಗೂಡ್ ಸಮುದಾಯ ಭವನದಲ್ಲಿ ನಡೆದೇತ ಅಲ್ಲಿನ ಪಂಚಾಯಿತಿ ಅಧ್ಯಕ್ಷರು ಮಾಹಿತಿ ಕೊಟ್ಟೊಳ್ಳು. ಜಿಲ್ಲಾಡಳಿತ ಕಡೆಯಿಂದ ಪದ್ಮಭೂಷಣ ಜನರಲ್ ಕೆಎಸ್ ತಿಮ್ಮಯ್ಯ ಅವರ 116ನೇ ಹುಟ್ಟಿದ ಹಬ್ಬನ ನಾಳೆ ಹೊತ್ತಾರೆ 10:30 ಗಂಟೆಗೆ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದಲ್ಲಿ ನಡೆದಿದೆ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಹಂಗೆ ಶಾಸಕರು ಕೂಡಿಯಾಡುವೆ, ಹಂಗೆ ಅಪರೂಪದ ವಸ್ತುಗಳ ಮಾರಾಟ ಮಳಿಗೆನ ಉದ್ಘಾಟನಾ ಜಂಬಾರ ನಡೆದಿದೆ. ಇದರ ಪ್ರಯುಕ್ತ ಸಾರ್ವಜನಿಕರಿಗೆ ಹಂಗೆ ಶಾಲಾ ಮಕ್ಕಳಿಗೆ ಸ್ಮಾರಕಕ್ಕೆ ಪುಕ್ಷಟೆಯಾಗಿ ಪ್ರವೇಶನ ಅವಕಾಶ ಕಲ್ಪಿಸಲಾಗುತ್ತಿದ್ದ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ ಅವು ಮಾಹಿತಿ ಕೊಟ್ಟಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಪ್ರತಿಭಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬಾಳೆಲೆ. ಇಲ್ಲಿ ನರ್ಸರಿಯಿಂದ 10ನೇ ತರಗತಿಯವರೆಗೆ ಅಡ್ಮಿಷನ್ ಆರಂಭಗೊಂಡಿದೆ. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಆದ್ಯತೆ, ಕಲಿಕೆಗೆ ಪೂರಕ ಪರಿಸರ, ನುರಿತ ಶಿಕ್ಷಕರು, ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗೆ ಅವಕಾಶ. April 4th ಸಮ್ಮರ್ ಕ್ಯಾಂಪ್ ನಡೆಯಲಿದೆ. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 8867420739 ಅಥವಾ 9880778127. ಶ್ರೀ ಮುತ್ತಪ್ಪ ದೇವಸ್ಥಾನ ಅಮ್ಮತ್ತಿ ಒಂಟಿ ಅಂಗಡಿ. ಇಲ್ಲಿ ಪ್ರತಿ ವರ್ಷ ನಡೆಸುವ ತೆರೆ ಮಹೋತ್ಸವ ಇದೇ April 3rd ಭಾನುವಾರ ಮತ್ತು 4th ಸೋಮವಾರ ಜರುಗಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ಕೇಳಿಕೊಂಡಿದ್ದಾರೆ ಆಡಳಿತ ಮಂಡಳಿಯವರು, ಶ್ರೀ ಮುತ್ತಪ್ಪ ದೇವಸ್ಥಾನ ಅಮ್ಮತ್ತಿ ಒಂಟಿ ಅಂಗಡಿ. ರಾಯಲ್ ಕ್ರಿಕೆಟ್ ಕ್ಲಬ್ ರ ಆದನೆಲೆ ಕೊಡವ ಒಕ್ಕಡೊಕ್ಕಳ ನಡುಲು April 15th 24th ಟಿ ಶರ್ಟ್ ಗೇರಿಲು ಕ್ರಿಕೆಟ್ ಕಳಿ ನಡ್ಪ. ಪೆದ ಕೊಡುಪಕ್ಕ ಆಖಿರಿ ತಾರೀಕು April 8. ಏರ ವಿವರ್ಕ್ ಸಂಪರ್ಕಿಸಿ ಮೊಬೈಲ್ 9663295456. ಹೊಸ ಮನೆ ಖರೀದಿ ಮಾಡ್ತಾ ಇದ್ರಾ? ಹಾಗಿದ್ರೆ G9 ಪ್ರಾಜೆಕ್ಟ್ಸ್ ನಲ್ಲಿ ಪಡೆಯಿರಿ 2022 ಬೆಸ್ಟ್ ಆಫರ್. G9 ಪ್ರಾಜೆಕ್ಟ್ಸ್ ರವರ ಯಾವುದೇ ರೆಡಿ ಟು ಮೂವ್ ಇನ್ ಅಥವಾ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಗಳ ಪ್ಲಾಟ್ಸ್, ರೋ ಹೌಸಸ್ ಮತ್ತು ಅಪಾರ್ಟ್ಮೆಂಟ್ಸ್ ಗಳನ್ನು ಖರೀದಿ ಮಾಡಿ ಹಾಗೂ ಅತ್ಯಾಕರ್ಷಕ ಆಫರ್ಸ್ ಗಳನ್ನು ನಿಮ್ಮದಾಗಿಸಿ. ಫಾರ್ ಮೋರ್ ಡೀಟೇಲ್ಸ್ ಕಾಲ್ 8088707707. G9 ಪ್ರಾಜೆಕ್ಟ್ಸ್. ಕೋಕೇರಿ ಗ್ರಾಮದ ಅಂಬಾಡಿ ಪೈಸಾರಿಯಲ್ಲಿರುವ ಮಾರಿಯಮ್ಮ ದೇವಾಲಯದ ವಾರ್ಷಿಕ ಉತ್ಸವ ಇದೇ April 1 and 2 ನಡೆಯಬೇಕಾಗಿತ್ತು. ಇದೀಗ ಅನಿವಾರ್ಯ ಕಾರಣದಿಂದ ಮುಂದೂಡಲಾಗಿದೆ ಎಂದು ಆಡಳಿತ ಮಂಡಳಿಯವರು ತಿಳಿಸಿದ್ದಾರೆ. ಇದೀಗ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಮನೆಯಲ್ಲೇ ಕುಳಿತು ಪರಿಹಾರ ಕಂಡುಕೊಳ್ಳುವ ಅದ್ಭುತ ಅವಕಾಶ. ಕೇವಲ ಒಂದು ಫೋನ್ ಕಾಲ್ ಮೂಲಕ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅನುಭವಿ ತಜ್ಞರೊಂದಿಗೆ ಹೇಳಿಕೊಂಡು ಪರಿಹಾರ ಕಂಡುಕೊಳ್ಳಿ, ಅದು ಕೂಡ ಉಚಿತವಾಗಿ. ನೀವು ಮಾಡಬೇಕಾಗಿರುವುದು ಇಷ್ಟೇ. ಮೈಸೂರಿನ ಗೋಪಾಲಗೌಡ ಹಾಸ್ಪಿಟಲ್ ನ್ಯೂರೋಜೋನ್ ಥಾರ್ ಪ್ರಾಜೆಕ್ಟ್ನ 08214001606 ಈ ಸಂಖ್ಯೆಗೆ ಕರೆ ಮಾಡಿ ಸೂಕ್ತ ಮಾರ್ಗದರ್ಶನ ಪಡೆಯಿರಿ. ಫೋನ್ ನಂಬರ್ ಮತ್ತೊಮ್ಮೆ 08214001606. ಈಗ ನಿಧನ ಸುದ್ದಿ. ಕೋಪಟಿ ಗ್ರಾಮದ ಪಡನೋಳನ ದಿವಂಗತ ನಂಜುಂಡನವರ ಪುತ್ರ ವಸಂತ ಇಂದು ನಿಧನರಾದರು. 66 ವಯಸ್ಸಿನ ನಿವೃತ್ತ ಕೆಎಸ್ಆರ್ಟಿಸಿ ಚಾಲಕ ಪಡನೋಳನ ವಸಂತ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಒಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕೋಕೇರಿ ಗ್ರಾಮದ ಅಂಬಾಡಿ ಪೈಸಾರಿ ನಿವಾಸಿ ಕುಕ್ಕ ಇಂದು ನಿಧನರಾದರು. 70 ಕುಕ್ಕ ಅವರ ಅಂತ್ಯಕ್ರಿಯೆ ನಾಳೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿನುಳ್ಳ ಚಟ್ಟಣ ದಿವ್ಯಾ ಪ್ರದೀಪ್. ರೋಡ್ ಕರೆ ವ್ಯಾಪಾರಿಯ ಆದ್ಯತ್ ಮನಾರಕ್ಕೆ ಒತ್ತು ಕೊಡಕೊಂಡು ಪ್ಲಾಸ್ಟಿಕ್ನ ಬಳಸೋಕಾಗ ತಂಗಡ ಸುತ್ತಮುತ್ತ ಪರಿಸರತ್ನ ಮನಾರ ಮಾಡಿಯಾವಂಡ ಕೂಟಕ್ಕೆ ಕಾನೂನು ಪಾಲನೆ ಮಾಡಿಯಂಡ್ ನಗರತ್ರ ಚಾಯ್ ಭೋಜತ್ನ ಕಾತುಬೆಪ್ಪಕ್ಕೆ ಎಲ್ಲರೂ ಕೈ ಕೂಟೋಣ ನಗರಸಭೆ ಅಧ್ಯಕ್ಷಗಳನ್ನು ನೆರವಂಡ ಅನಿತಾ ಪೂವಯ್ಯ ಅಣ್ಣಚಿ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟೀಯ ನಗರ ಜೀವನೋಪಾಯ ಅಭಿಯಾನತ್ರ ಯೋಜನೆ ರಡಿಲ್ ರೋಡ್ ಕರೆ ವ್ಯಾಪಾರಿಯಕ್ಕೆ ಪಿಂಜ ಪಟ್ಟಣ ಮಾರಾಟ ಸಮಿತಿರ ಸದಸ್ಯಂಕ್ ದಂಡ ದಿನತ್ರ ಅಭಿವೃದ್ಧಿ ತರಬೇತಿ ಕಾರ್ಯಾಗಾರಕ್ಕೆ ಮಡಿಕೇರಿ ಕಾವೇರಿ ಕಲಾಕ್ಷೇತ್ರಕ್ಕೆ ಚಾಲನೆ ಕೊಡ್ತಿದ್ದು ತಕ್ಕಂದತ್ತು. ದಾರು ಕೆಲಪೈಚೆಂಡು ಬುದ್ಧವಕಾಗ ಅನ್ನುವ ಉದ್ದೇಶ ಬೆಚ್ಚಂಡು ರೋಡ್ ಕರೆ ವ್ಯಾಪಾರಿಯ ವ್ಯಾಪಾರ ಮಾಡಿದ್ದು ಪಣಕಾಸಲು ಮಿಂಜಕ ಬಪ್ಪಕ್ಕೆ ಸರ್ಕಾರ 10 ಫಲತ್ರತ್ರ ಅವಕಾಶತ್ನ ಕೊಡ್ತಿತ್ತು. ದಂಡ ಕಾಲತಂಜ ಕೋವಿಡ್ ನುಂಡು ವ್ಯಾಪಾರ ಮಾಡೋ ಕೈಯತ್ತಂತ ಪರಿಸ್ಥಿತಿ ಇಂಜತ್ ಅಂತ ಇಂಕ್ ಸರ್ಕಾರ ಸಹಾಯ ಪಣ ಕೊಡ್ತಿತ್ತು. ಇಂಜಿ ಮಿಂಜಕ್ ರೋಡ್ ಕರೆ ವ್ಯಾಪಾರಿಯಕ್ಕೆ ನಗರಸಭೆ ಆದನೆಲೆ ವ್ಯಾಪಾರ ಮಾಡೋಕ್ಕೆ ಕಾರ್ಡ್ ಪಿಂಜ ಜಾಗ ನಿರ್ಕ ಮಾಡಿ ಕೊಡ್ಪ. ಕಾರ್ಡ್ ಪಡೆದ ಹಿಂಗ ಮಾತ್ರ ತಂಗಕ್ಕೆ ನಿರ್ಕ ಮಾಡಿದ ಜಾಗತ್ತು ವ್ಯಾಪಾರ ಮಾಡೋಕೆ ಅವಕಾಶ ಇಪ್ಪ ಅಂದ್ರಣಜಿ. ಪೌರಾಯುಕ್ತ ರಾಮದಾಸ್ ತಕ್ ಪರ್ನಿತ್ ಮಡಿಕೇರಿಲು ನೂರಾಂಗು ಅಧ್ಯಾಯಿತ ಜನ ರೋಡ್ ಕರೆಲ್ ವ್ಯಾಪಾರ ಮಾಡಿಯೆಂಡು ಬದುಕು ನೀಸಿಯನ್ನುಂಡು. ಕೋವಿಡ್ ಸಂದರ್ಭತ್ ಬದುಕು ನೀಸೋಕು ಪ್ರಧಾನಮಂತ್ರಿ ಪಿಎಂ ಸ್ವಾನಿಧಿ ಯೋಜನೆ ರಡಿಲ್ ಸರ್ಕಾರ ತುಂಜ 10,000 ಸಹಾಯ ಪಣ ಕೊಡಪೈನ್ ಜೊತೆ ಈ ಸೌಲಭ್ಯತನ ಪಡೆದವತ್ತೇ ಉಳ್ಳ ಹಿಂಗ ಸಾಲ ಪಡೆದವಲುಂದು ಅವು ಅಣ್ಣುಚಿ. ಜಿಲ್ಲಾಡಳಿತ ಆದನೆಲ್ಲ ನಾಳೆ ಪೊಲಕ 10:30 ಪದ್ಮಭೂಷಣ ಜನರಲ್ ಕೆ ಎಸ್ ತಿಮ್ಮಯ್ಯ ಎಂಗಡ 116ನೇ ಪುಟ್ಟನ ನೆಮ್ಮ ಎಂಗಡ ಸ್ಮಾರಕ ಭವನ ಸನ್ನಿ ಸೈಡ್ಲು ನಡಪ. ಜಿಲ್ಲಾ ಉಸ್ತುವಾರಿ ಸಚಿವಂಗ ಪಿಂಜ ಶಾಸಕಂಗಡ ಉಪಸ್ಥಿತಿಯಲ್ಲಿ ನಡಪ ಈ ಕಾರ್ಯಕ್ರಮದ ಸ್ಮಾರಕ ಭವನ